ಅದರಲ್ಲಿ ವಿಶೇಷವಾಗಿ 5 ಎಕರೆಯಲ್ಲಿ ಏನು ಹೊರಭೂಮಿ ಏನಿದೆ ಅಥವಾ ಮಳೆಯಾಶ್ರಿತ ಭೂಮಿಯಲ್ಲಿ ತೊಗರಿಯನ್ನು ಬಹುದೊಡ್ಡ ಬೆಳೆಯಾಗಿ ಅವರು ಬೆಳೀತಾ ಇದ್ದಾರೆ. ಇಷ್ಟೇ ಅಲ್ಲದೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇವರು 3 ಜನ ಮಕ್ಕಳಿದ್ದಾರೆ ಮತ್ತು ಇವರಿಗೆ ಇವರು ಗಂಡ ಹೆಂಡತಿ ಇಬ್ಬರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮೆಹಬೂಬ್ ಸಾಬ್ ಅವರು ಮತ್ತು ಬಿಡುವಿನ ವೇಳೆಯಲ್ಲಿ ಒಂದು ಆಟೋವನ್ನು ಮಾಡ್ಕೊಂಡಿದ್ದಾರೆ. ಆಟೋದಿಂದ ಕೃಷಿ ಕಾರ್ಮಿಕರನ್ನು ಕರ್ಕೊಂಡು ಬರೋದು, ಬಿಟ್ಟು ಬರೋದು, ಆಟೋವನ್ನು ಊರಲ್ಲಿ ಆಟೋವನ್ನು ಓಡಿಸುವುದು, ಇಷ್ಟೆಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡು ಮೆಹಬೂಬ್ ಸಾಬ್ ಅವರು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಮೆಹಬೂಬ್ ಸಾಬ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೆಹಬೂಬ್ ಸಾಬ್, ನಿಮಗೆ ಇರ್ತಕ್ಕಂಥ 10 ಎಕರೆ ಕೃಷಿ ಭೂಮಿಯಲ್ಲಿ ಏನೇನು ಮಾಡ್ತಾ ಇದ್ದೀರಿ ಈಗ? ಈಗ ಸದ್ಯ ಏನೇನು ಬೆಳೀತಾ ಇದ್ದೀರಿ ಸರ್? ಸದ್ಯ ಈಗ 4 ಎಕರೆ ಸೂರ್ಯಪಾನ ಇದೆ ಸರ್, ಸೂರ್ಯಕಾಂತಿ. ಮತ್ತೆ 1 5 ಎಕರೆ ತೊಗರಿ ಹಾಕಿದೆ ಸರ್. ಅದರಲ್ಲಿ ನಡವರ್ಕ್ ಏನೂ ಹಾಕಿಲ್ಲ, ಬರೀ ತೊಗರಿ ಅಷ್ಟು ಹಾಕಿದೆ ಸರ್. ಮತ್ತೆ 1/2 ಎಕರೆ ಮೇವು ಹಚ್ಚಿದೆ, ಹೈನುಗಾರಿಕೆ ಮಾಡಿ ದನಗಳ್ದು. ಮತ್ತೆ 1/2 ಎಕರೆಯಲ್ಲಿ ತರಕಾರಿ, ಮತ್ತೆ ಅದರಲ್ಲಿ ಹೈನುಗಾರಿಕೆ ಶೆಡ್ ಅದರಲ್ಲಿ ದನಗಳಿರಾಕ ಅಷ್ಟೆಲ್ಲ ಮಾಡ್ಕೊಂಡು ಜೀವನ ನಡೆಸ್ತಾ ಇದೆ ಸರ್. ಮತ್ತೆ ಅದರಲ್ಲಿ ಆಟೋ ಕೂಡ ಓಡಿಸ್ತೇವೆ ಸರ್. ಈ ಕೃಷಿ ನಿಮಗೆ ಮೊದಲಿಂದಲೂ ಸಂಪರ್ಕದಲ್ಲಿ ಇತ್ತ ಅಥವಾ ಮಧ್ಯದಲ್ಲಿ ಕಲ್ತರ, ಹೇಗೆ ಇತ್ತು ಸರ್? ಮೊದಲಿಂದ ನಮ್ಮ ಅಪ್ಪನ ಕಾಲದಿಂದನೇ ಇದೆ ಸರ್. ಕೃಷಿ ಇಲಾಖೆ ಮಾಡ್ತಾ ಇದ್ದೀವಿ, ನಾವು ಕೃಷಿ ಮಾಡ್ತೀವಿ ಸರ್. ಮತ್ತೆ ನಮ್ಮ ಅಪ್ಪರವೆಲ್ಲ ವಯಸ್ಸಾಯ್ತಲ್ಲ, ನಾವು ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಆಟೋವನ್ನು ಓಡಿಸಾಕತ್ತೀವಿ ಸರ್, ಯಾಕಂದ್ರೆ ಮನೆ ಖರ್ಚು ನೀಡಬೇಕಲ್ಲ, ಅದೊಂದು ಮಾಡ್ತೀನಿ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಏನು ವಿದ್ಯಾಭ್ಯಾಸ ಮಾಡಿ ಸರ್, ಇಬ್ಬರು ಸರ್. ಏನು ಓದಿಲ್ಲ? ಇಲ್ಲ ಸರ್. ಶಾಲೆಗೆ ಹಾಕಲಿಲ್ಲ ಅವಾಗ? ಶಾಲೆ 2ನೇ ಕ್ಲಾಸ್ ಓದಿ ಸರ್, ಏನೋ ಪ್ಯಾರೇಜ್ ಆಗಿಲ್ಲ ಸರ್. 2ನೇ ಕ್ಲಾಸ್ ಸರ್ ಓದಿದ್ರು ಅಷ್ಟೇ, ನಮ್ಗೆ ಏನಾಗಿಲ್ಲ. ನಮ್ಮ ಅಣ್ಣರಿಗೆ ಓದಿಸ್ತೇವೆ ಸರ್, ಅವ್ರ ನೌಕರಿಯಲ್ಲಿದ್ದಾರೆ ಸರ್. ಹೌದಾ? ಏನು ಕೆಲಸ ಮಾಡ್ತಾರೆ? ಅವರು BMTC ಕಂಡಕ್ಟರ್ ಆಗಿದ್ದಾರೆ ಸರ್, ಅಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು. ನಾವು ಏನು ಓದಿಲ್ಲ, ನಾವು ವ್ಯವಸಾಯ ಮಾಡ್ಕೊಂತಾರೆ, ಬಂದು ಇದರಿಂದ ಜೀವನ ನಡೆಸ್ತೇವೆ ಸರ್. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತಾರೆ, ಅಂತ ಮೇಟಿ ವಿದ್ಯೆಯನ್ನು ನೀವು ಕಲ್ತ್ಕೊಂಡಿದ್ದೀರಿ, ಕೃಷಿಯನ್ನು ಮಾಡ್ತಾ ಇದ್ದೀರಿ. ನೀವು ಸುಮಾರು 5 ಎಕರೆ ತೊಗರಿಯನ್ನು ಬೆಳೀತಾ ಇದ್ದೀರಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯುವ ಉದ್ದೇಶವೇನು ಸರ್? ಅದು 600 ರಿಂದ 800 ಒಂದು ಕ್ವಿಂಟಲ್ ಇರ್ತದೆ ಸರ್. ಅದರಲ್ಲಿ ನಮ್ಗೆ ಖರ್ಚಾಗಂದ್ರೆ 1-2 ಸಾವಿರ ಖರ್ಚಾಗುತ್ತೆ ಸರ್. 1 ಲಕ್ಷ ಉಳಿತೈತೆ ಸರ್ ಅದರಲ್ಲಿ. ಎಷ್ಟು ಅವಧಿಯ ಬೆಳೆ ಇದು ಸರ್? ಅದು 6 ತಿಂಗಳು ಬೆಳೆ ಸರ್. ಅದು 6 ತಿಂಗಳ ಮತ್ತು 3-4 ತಿಂಗಳಿಂದ ಅದು ಹೂವು ಮಗ್ಗಿ ಚಾಲದ ಸರ್. 1-2 ತಿಂಗಳಿಂದ ಹೂವು ಮಗ್ಗಿ ಸಟ್ಟ, 6 ತಿಂಗಳಿಗೆಲ್ಲ ಕಟ್ ಆಗ್ತದೆ. ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ನೀವು ಗಳಿಕೆ ಮಾಡ್ತೀರಾ? ಗಳಿಕೆ ಮಾಡಿದ್ರು ಸರ್, ಅದ್ರ ಉಳಿತೈತೆ ಸರ್. ಅದರಲ್ಲಿ ಎಣ್ಣೆಗೆ 50-60 ರೂಪಾಯಿ ಖರ್ಚಾಗುತ್ತೆ ಸರ್. ಬಿತ್ತಕ ಆಮೇಲೆ ಬೀಜಕ ಕಳೆವು ಮತ್ತೆ ಅದ್ರ ಎಣ್ಣೆಗಿಣ್ಣೆ ಎಲ್ಲ ಹೊಡ್ಕೊಂಡು ನಾವು ಮೇಂಟೈನ್ ಮಾಡ್ತೇವೆ ಸರ್. ತೊಗರಿಗೆ ಕೀಟಬಾಧೆ, ಹುಳುಗಳ ಬಾಧೆ ಜಾಸ್ತಿ ಬರ್ತವೆ? ಜಾಸ್ತಿ ಸರ್ ಬರ್ತವೆ. ಹೇಗೆ ನಿರ್ವಹಣೆ ಮಾಡ್ತೀರಿ? ನಿರ್ವಹಣೆ ಅದು ಸ್ಪೋರ್ ಪೇರ್ ಇರುತ್ತೆ ಸರ್, ಅದು ಇದು ದೊಡ್ಡ ಕುಡಿಸ್ ಪೇರ್ ಇರ್ತದಲ್ಲ, ಅದ್ರಲ್ಲಿಂದ ತಗೊಂಡೋಗಿ ಮತ್ತೆ ಪೇಟೆಗೆ ಹೋಗಿ ಎಣ್ಣೆ ತಗೊಂಡ್ಬರ್ತೀವಿ. ಅದನ್ನ ತಗೊಂಡು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್. 1-4 ಸಲ ಹೊಡೆದ್ರೆ ಈ ಚಲೋ ಚಲೋ ಎಣ್ಣೆ ಬಂದ ಸರ್, ಹಂಗಾಗಿ ಕಂಟ್ರೋಲ್ ಮಾಡ್ತೇವೆ ಸರ್. ತೊಗರಿಯನ್ನು ಎಲ್ಲಿ ನೀವು ಮಾರಾಟ ಮಾಡೋದು ಜಾಸ್ತಿ? ನಾವು ಇದು ಟೆಂಡರ್ ಕೊಡ್ತೇವೆ ಸರ್, ಇದು ಗೌರ್ಮೆಂಟಿಗೆ. ಅದು ಮತ್ತೆ 1-6 ತಿಂಗಳ ಮೇಲೆ ದುಡ್ಡು ಬರ್ತದೆ ಸರ್. ಹೌದು, ಇಲ್ಲಾಂದ್ರೆ ನಮ್ಗೆ ಎಮರ್ಜೆನ್ಸಿ ಐತಾರೆ, ಮತ್ತೆ ನಾವು ಅಂಗಡಿಯಲ್ಲಿ ಹಾಕಿ ಅಂತ ಅಮೌಂಟ್ ತಗೊಂಡ್ರೆ ಸರ್. ಈಗ ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ತೊಗರಿ ಕೊಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಅಥವಾ ಹೊರಗಡೆ ಮಾರುಕಟ್ಟೆಯಲ್ಲಿ ಬೆಲೆ ಮಾರಾಟ ಮಾಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಹೇಗೆ? ನಮ್ಗೆ ಸರ್ಕಾರಕ್ಕೆ ಕೊಡೋದ್ರಿಂದ ಸ್ವಲ್ಪ ಉತ್ತಮ ಬೆಲೆ ಸಿಗುತ್ತೆ ಸರ್. ಇಲ್ಲಾಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ಅದಂದ್ರೆ ಸ್ವಲ್ಪ ದುಡ್ಡು ಲೇಟ್ ಆಗಿ ಬರುತ್ತೆ ಸರ್. ಇದಂದ್ರೆ ಸ್ವಲ್ಪ ಹಿಂದಲ್ಲಿ ಕೊಡ್ತಾರೆ ಸರ್. ಹೌದಾ? ಸೊ ಹೆಚ್ಚಾಗಿ ಎಲ್ಲಿ ಕೊಡ್ತೀರಿ ನೀವು? ನಾವು ಹೆಚ್ಚಾಗಿ ಕೊಡೋದ್ರೆ ತವರಿ ಏರ್ ಕೊಡ್ತೇವೆ ಸರ್. ಅಲ್ಲ, ಖಾಸಗಿ ಅವ್ರಿಗೆ ಕೊಡ್ತಿರೋ ಅಥವಾ ಸರ್ಕಾರ? ಸರ್ಕಾರ ಕೊಡೋದ ಜಾಸ್ತಿ ಸರ್. ದುಡ್ಡು ಪ್ರಾಬ್ಲಮ್ ಏನಾದ್ರು? ಎಷ್ಟು ವ್ಯತ್ಯಾಸ ಆಗುತ್ತೆ ಬೆಲೆಯಲ್ಲಿ? ಅದಕ್ಕೆ ನೋಡ್ರಿ ಸರ್, 1-2 ಸಾವಿರ ವ್ಯತ್ಯಾಸ ಆಗುತ್ತೆ ಸರ್ ಕ್ವಿಂಟಲ್ಗೆ. ಒಂದು ಕ್ವಿಂಟಲ್ ಸರ್, ಇದು 6 ಸಾವಿರ ಇದ್ರೆ 8 ಸಾವಿರ ಇದೆ ಸರ್. ಓಹೋ. ಸೊ ಆದ್ರೆ ಸ್ವಲ್ಪ ಪೇಮೆಂಟ್ ತಡವಾಗ ಪೇಮೆಂಟ್ ತಡ ಆಗ್ತದೆ ಸರ್. ಅಂತೂ ದುಡ್ಡು ಬರುತ್ತೆ, ದುಡ್ಡು ಪಕ್ಕ ಇವತ್ತಿಲ್ಲ ನಾಳೆ ಪಕ್ಕ ಬರ್ಸ್ಬೇಕು ಸರ್. ಆ ಪಾಣಿ ತಗೊಂತಾರ, ಪಾಣಿ ತಗೊಂಡು ಹೆಸರು ಬರ್ಸಿ ಬಂದ್ರೆ ನಮ್ದು ಟೆಂಡರ್ ಇದನ್ನ ಹೋಗಿ ಅದನ್ನ ಹಾಕ್ಬೋದು ಸರ್. ಮಾಲಿನ ಮೇಲೆ ಡೇಟ್ ಮಾಡ್ಕೊಂತಾರೆ ಸರ್ ಅವರು. ಈ ತೊಗರಿಯಲ್ಲಿ ಏನಾದ್ರು ತಳಿಗಳು ಇದಾವ ಅಥವಾ ಹೇಗೆ? ತಳಿ ಇದಾವೆ ಸರ್. ಯಾವ ತಳಿ? ಗುಳೆಳ್ ಆಗ್ತದೆ ಸರ್, ಆದ್ರೆ TSR ಅಂತ ಬರುತ್ತೆ, ಅದ್ರ ರೇಟ್ ಕಡಿಮೆ ಸರ್. ಅದಕ್ಕೆ ಗುಳೆಳ್ ಅಂದ್ರೆ ಸ್ವಲ್ಪ ಜಾಸ್ತಿ ರೇಟ್. ದಪ್ಪ ಬರುತ್ತೆ? TSR ದಪ್ಪ ಬರ್ತದೆ, ಗುಳೆಳ್ ಸ್ವಲ್ಪ ಸಣ್ಣ ಇರ್ತದೆ ಸರ್. ಅದಕ್ಕೆ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ? ಬೆಲೆ ಜಾಸ್ತಿ ಸರ್. ಈ ತೊಗರಿ ನಿಮಗೂ ಉಳಿಸ್ಕೊಡ್ತೀರಿ? ನಮಗೂ ಉಳಿಸ್ಕೊಂತೀವಿ ಸರ್. 1 ಕ್ವಿಂಟಲ್ ಅಷ್ಟು ಉಳಿಸಿದ್ರು, ಜಾಸ್ತಿ ಉಳಿಸಿನಲ್ಲ. ಯಾಕಂದ್ರೆ ಬೀಗ ನಮ್ಗೇನು ಅಷ್ಟು ಹೋಗಲ್ಲ, 1/2 ಕ್ವಿಂಟಲ್ ಹೋಗ್ತೀವಿ. ಮತ್ತೆ ಬೀಗರು ತಂಗಿಯರು ಹಾಕ್ನಾರ ಅವ್ರಿಗೆ ನೀರಾವರಿ ಕಡೆ ಕೊಟ್ಬಿಟ್ಟಿವಲ್ಲ, ಆ ಕಡೆ ತೊಗರಿ ಬೆಳೆಯಲ್ಲ. ಕೃಷಿಕ ಕುಟುಂಬ ಅಂದ್ರೆ ನೀವು, ನೀವು ಏನೇ ಬೆಳೀಲಿ ತಂಗಿ ಕಳಿಸ್ಬೇಕು, ಅಕ್ಕ ಕಳಿಸ್ಬೇಕು, ಇಂತೆಲ್ಲ ಇದ್ದೇ ಇರ್ತದೆ ಸರ್. ಏನೇನ್ ಕಳಿಸ್ತಿರಲ್ಲ? ನಾವ್ ಏನ್ ಹೊಲದಲ್ಲಿ ಏನ್ ಬೆಳೆದ್ ಒಂದು ಅವ್ರೇನು ಬರ್ತದ ಅಂದ್ರೆ, ಇದು ಸೂರ್ಯಕಾಂತಿ ಅಂತೆಲ್ಲ ಬರಲ್ಲ, ಶೇಂಗ ಹಾಕ್ತಿವಿ, ಶೇಂಗ ಕಳಿಸ್ತೀವಿ. ಮತ್ತೆ ಜೋಳ ಹಾಕಿದ್ರೆ ಜೋಳ ಕಳಿಸ್ತೀವಿ, ಸಜ್ಜಿ ನ್ಯಾವಣಿ ಇವೆಲ್ಲ ಹಾಕಿದ್ರೆ ಕಳಿಸ್ತೇವೆ ಸರ್. ಇದೆಲ್ಲ ಒಂಥರ ಅವಿನಾಭಾವ ಸಂಬಂಧಿ ಕಳ್ಸಿದ್ರೆ ಕೇಳ್ತಾರೆ ಯಾಕವಾ ತೊಗರಿ ಕಳ್ಸಿಲ್ಲ ಕಳಿಸ್ತದೆ ಸರ್ ಕಂಪಲ್ಸರಿ ಕಳಿಸ್ತಾರ ನೇರವರಿ ಕೊಟ್ಟಿ ಸರ್ ಅವ್ರಿಗೆ ಕಳಿಸ್ತದೆ ಸರ್ ನಮ್ಮ ಬೀಗರಿಗೆ ನಮ್ಮ ತಂಗಿಯರಿಗೆ ಎಲ್ಲ ನಮ್ಮ ಅಣ್ಣವ್ರ ಬೆಂಗಳೂರು ಇರ್ತಾರೆ ಅವರಿಗೆ ಎಲ್ಲರಿಗೆ ಕಳಿಸ್ತದೆ ಸರ್ ಇದು ಒಂದು ರೀತಿ ಒಂದು ಕೃಷಿಕ ಕುಟುಂಬ ಸರ್ ಪೋಷಣೆ ಮಾಡುವ ವಿಧಾನ ಇದು ಹೌದಲ್ವಾ ಸರ್ ಸಂಬಂಧಿಕರು ಕಷ್ಟದಲ್ಲಿ ಇರ್ತದೆ ಏನೋ ಇರ್ತದೆ ಅವ್ರಿಗೊಂದಿಷ್ಟು ಕಾಳು ಕಡಿ ಕೊಟ್ಟು ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರ್ ನಮ್ಮ ತಮ್ಮ ಕಳಿಸಿದಲ್ಲ ನಮ್ಮ ಅಣ್ಣ ಕಳಿಸಿದಲ್ಲ ಮುಂದೆ ಅವ್ರಿಗೆ ಶಾಂತಿ ಸಿಗುತ್ತೆ ಸರ್ ಕಳಿಸ್ತದೆ ಸರ್ ಕಂಪಲ್ಸರಿ ಕಳಿಸ್ತದೆ ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ ನೀವು ಹೌದು ಸರ್ ಈ ಹೈನುಗಾರಿಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ಸರ್ ನಾವೀಗ ಹೈನುಗಾರಿಕೆಲಿಂದ ಅಂದ್ರ ಈಗ ಮೊದಲಂದ್ರೆ ಹೈನುಗಾರಿಕೆ ಮಾಡ್ತಿದ್ದಿಲ್ಲ ಬರೀ 10 ಇದ್ ಮಾಡ್ತಿದ್ವಿ ಈಗ ನಮ್ಮೂರಾಗ ಡೈರಿ ಮಾಡಿದ್ರು ಡೈರಿ ಮಾಡಿದ ನಂತರ ಅದಕ್ಕೆ ನಾವು ಅದಕ್ಕೆ ಏನ್ ಮಾಡಿದ್ವಿ ಅಂದ್ರ ಈಗ ಡೇರಿ ಆತಲ್ಲ ನಾವು ಮಾಡಕ್ ನಮ್ಗೆ ಸುಲಭ ಆಗ್ತದೆ ಅಂತ ಹೇಳಿ ಒಂದೆರಡು ಆಕಳ ಫಸ್ಟ್ ಒಂದ್ ಮಾಡಿದ್ವಿ ಸರ್ ಫಸ್ಟ್ ಒಂದೇ ಮಾಡಿದ್ವಿ ಒಂದೇ ಆಕಳ ಮಾಡಿದ್ವಿ ಅದರಿಂದ ಏನಂತ ಬರ್ತೋ ಇಲ್ಲ ನೋಡ್ಕೊಂಡ್ವಿ ಆ ನಂತರ ಅವ್ರು ಮೇವು ಕೂಡ ಹಚ್ಚಿದ್ದಿಲ್ಲ ಸುಮ್ಮನೆ ಹೊಲ್ದಾಗ ಬೆಳೆದಂತ ಸಜ್ಜಿ ಸೊಪ್ಪಿ ಮತ್ತೆ ಅಲ್ಲಿಂದ ನೆಲ್ಲು ಪಲ್ಲ ಅಂತ ಯಾವ ಇರುತ್ತೋ ಅಲ್ಲ ಉಳ್ಳಿ ತಗೊಂಡ್ಬಿಡ್ತೀವಿ ಮಗನಿಗೆ ಅದನ್ನೇ ಮಾಡಿದ್ಮೇಲೆ ಅದ್ರಲ್ಲಿ ಒಂದ್ 80 ರೂಪಾಯಿ ನಮ್ಗೆ ಲಾಭ ಉಳಿತಿ ಅಂದಾಗ ನಮ್ಗೆ ಏನಾಯ್ತು ಅಂದ್ರೆ ಮತ್ತೆ ಇನ್ನೊಂದು ಹೆಚ್ಚಿಗೆ ಮಾಡಿದ್ವಿ ಅದು ಹೆಚ್ಚಿಗೆ ಮಾಡಿದಾಗ ಅದೇನ ಸರ್ ಅದು ನಮ್ಮ ಅದೃಷ್ಟ ಅದೇ ದುರದೃಷ್ಟ ಗೊತ್ತಿಲ್ಲ ಅದು ನಮ್ಮ ಮೂರಮ್ಮ ಬರ್ತದೆ ಸರ್ ಅವಾಗ ಒಂದ್ 2 ಆಕಳ ಒಂದ್ 2 ಎತ್ತು ಹೊಲ್ದಲ್ಲಿ ಕಟ್ಟಿದ್ವಿ ಅವತ್ ಕತ್ತರ ಸರ್ ಅದು ಕಳ್ಳರು ತಗೊಂಡೋಗ್ಬಿಟ್ರು ಕಳ್ತನ ಆಯ್ತು ಕಳ್ತನ ಆಯ್ತು ಸರ್ ಅದನ್ನ ತಗೊಂಡೋಗ್ಬಿಟ್ರು ಸರ್ ಹೋಗ್ಬಿಟ್ಲಿ ಮೈ ಮಾಡಿ ಬಿಡೋ ಅದಕ್ಕೆ ಸುಮ್ನೆ ಆಗ್ಬಿಟ್ಟು ಸುಮ್ನೆ ಆದ್ಮೇಲೆ ಮತ್ತೆ ಒಂದ್ ವರ್ಷ ಬಿಟ್ವಿ ಯಾಕಂದ್ರೆ ದುಡ್ಡು ಕಾಸು ಇಲ್ದಂಗ ಆಗ್ಬಿಡ್ತಲ್ಲ ಬಿಟ್ವಿ ಬಿಟ್ಟ ಮೇಲೆ ಮತ್ತೆ ಅದ್ರಂದ ಮತ್ತೆ 2 ಆಕಳ ತಗೊಂಡ್ಬಂದ್ವಿ 2ರಿಂದ 4 ಮಾಡಿದೆ ಸರ್ ಈಗ ಚೆನ್ನಾಗಿ ಲಾಭ ಸರ್ ಈಗ ಲಾಭ ಚೆನ್ನಾಗಿ ಚೆನ್ನಾಗಿದೆ ಸರ್ ಮತ್ತೆ ಎಷ್ಟು ಹಾಲು ಕೊಡ್ತದೆ ಸರ್ 2 ಆಕಳ ಹೇಳ್ತಾವೆ ಸರ್ ಸದ್ಯಕ್ಕೆ 2 ಆಕಳ ಗಬ್ಬ ಅದಾವ ಈಗ ಒಂದ್ ಆಕಳ 5 ಲೀಟರ್ 10 ಲೀಟರ್ ಕೊಡ್ತೀವಿ ಸಂಜೆ 5 ಲೀಟರ್ ಮತ್ತೆ ಸಾಯಂಕಾಲ 5 ಲೀಟರ್ ದಿನಕ್ಕೆ 10 ಲೀಟರ್ 10 ಲೀಟರ್ ಕೊಡ್ತದೆ ಸರ್ ಹೆಂಗೆ ಲೀಟರ್ ಹೋಗ್ತದೆ ಅಲ್ಲಿ 24 ರೂಪಾಯಿ ಸರ್ ಅದ್ರ ಕ್ವಾಲಿಟಿ ಹೇಗಿರ್ತದೆ ಕ್ವಾಲಿಟಿ ಸರ್ ಅದು SF ಅಂತ ಬರ್ತದೆ ಸರ್ ಅದು ಡಿಗ್ರಿ ಏನಿರ್ತದಲ್ಲ ಆ ಡಿಗ್ರಿ ಮೇಲೆ ರೇಟ್ ಹಾಕ್ತಾನೆ ಸರ್ 30 ಬಂದ್ರ ಡಿಗ್ರಿ 30 ಬಂದ್ರೆ 30 ರೂಪಾಯಿ ಹಾಕ್ತಾನ ಮತ್ತೆ ಡಿಗ್ರಿ ಕಮ್ಮಿ ಬಂತಂದ್ರ ಅದರಲ್ಲಿ 24 ಬರ್ತದೆ ಸರ್ ನಮ್ದು 24 ರೂಪಾಯಿ ರೇಟ್ ಹಾಕ್ತಾನೆ ನಿಮ್ದು ಕಡಿಮೆ ಆಯ್ತಲ್ವಾ ನಮ್ದು ಕಡಿಮೆ ಜೆರ್ಸಿ ಅಲ್ಲ ಯಾಕೆ ಏನು ಅಂದ್ರೆ ಅದರಲ್ಲಿ ಆಕಳ ತಳಿ ಕಾರಣ ಆಳ ಆಕಳ ಕಳಿತಾರ ಸರ್ ಅಥವಾ ಅದಕ್ಕೆ ಕೊಡುವ ಆಹಾರ ಕಾರಣನ ಆಹಾರ ಆಹಾರನ ಬರ್ತ ಸರ್ ಮೇಲಾಗಿ ಆಕಳ ತಳಿ ಅಂದ್ರೆ ಗಟ್ಟಿ ಪೂರ್ತಿ ಪಕ್ಕ ಜೇರಿಸಿ ಅಂದ್ರ ಇನ್ನ ಕಡಿಮೆ ಆಗ್ತದೆ ಸರ್ ಇದು ಸ್ವಲ್ಪ ಮಾಮೂಲಿ ಮಿಶ್ರ ತಳಿ ಅಂದ್ರ ಸ್ವಲ್ಪ 24 ರೂಪಾಯಿ ಆಗ್ತಾರ ಸರ್ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸರ್ ಉಣ್ಣಾಕ ಚೆನ್ನಾಗಿರ್ತದೆ ಆದ್ರೆ ಪಕ್ಕ ಜೇರಿಸಿ ಅಲ್ಲ ನಮ್ದು ಮಿಶ್ರ ತಳಿ ದಿನ ನಿಮ್ಗೆ ಒಂದು 250 ರೂಪಾಯಿ ಹಾಲಿಂದ ಆಗುತ್ತೆ 400 ರೂಪಾಯಿ ಸರ್ 400 ರೂಪಾಯಿ ಸಂಜೆ 200 ಮುಂಜಾನೆ ಓ ಹಾಗೆ ಈಗ ನಿಮ್ಗೆ ಅದು ಹಾಲಿನ ಏನು ಆದಾಯ ಬರುತ್ತಲ್ಲ ವಾರಕ್ಕೊಂದ್ಸಲ ಕೊಡ್ತಾರೋ ಅಥವಾ ಹೇಗೆ ಇಲ್ಲ ಸರ್ ತಿಂಗಳಿಗೊಂದು ಕೊಡ್ತಾರೆ ಸರ್ ತಿಂಗಳಿಗೊಂದ್ಸಲ ತಿಂಗಳಿಗೊಂದು ಸರ್ ಖಾತೆಗೆ ಬರ್ತದೆ ಖಾತೆಗೆ ಇಲ್ಲ ಅವರೇ ಅಮೌಂಟ್ ಕೊಡ್ತಾರೆ ಸರ್ ಖಾತೆಗೆ ಹಾಕಲ್ಲ ಕ್ಯಾಶ್ ಕೊಡ್ತಾರೆ ಸರ್ ಈಗ ಹೈನುಗಾರಿಕೆ ನೀವು ಮಾಡ್ತಾ ಇರೋದ್ರಿಂದ ಹಾಲಿನ ಖರೀದಿದಾರರು ಆಗಿರ್ಬೋದು ಅಥವಾ ಡೈರಿಯವರು ನಿಮ್ಮ ಹೈನುಗಾರಿಕೆಗೆ ಸಪೋರ್ಟಿವ್ ಆಗಿ ಏನ್ ಕೊಡ್ತಾರೆ ಅಂದ್ರೆ ಅವರು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಮೇವಿನ ಬಗ್ಗೆ ಇಂಥ ಮೇವುಗಳನ್ನ ಬಳಸ್ರಿ ಅಂತ ಹೇಳೋದಾಗಿರ್ಬೋದು ಅಥವಾ ಯಾವುದೇ ಕಾಯಿಲೆಗಳು ಬಂದ್ರೆ ಅವರು ವೈದ್ಯರ ಬಂದು ನಿಮ್ಗೆ ಡಾಕ್ಟರ್ ಬಂದು ಏನಾದ್ರೂ ಹೇಳೋದು ಅಥವಾ ಚಿಕಿತ್ಸೆ ನೀಡೋದು ಇಂಥವೇನಾದ್ರೂ ಡೈರಿ ಮೂಲಕ ಆಗ್ತದ ಡೈರಿ ಮೂಲಕ ಅವರು ಫುಡ್ ಕೊಡ್ತಾರೆ ಸರ್ ಫುಡ್ ತಗೊಂಡ್ಬಿಡ್ತೀವಿ ಫುಡ್ ಹಾಕ್ತಿವಿ ಮತ್ತೆ ಅಲ್ಲಿಂದ ನಾವು ನಮ್ಗೆ ಫುಡ್ ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಮೆಕ್ಕೆಜೋಳ ಅವೆಲ್ಲ ಇರ್ತಾವ ಅದನ್ನ ಬೀಸ್ತೀವಿ ದಿನಕ್ಕೆ ಹಾಕ್ಸಂಬಂದು ಅದನ್ನೆಲ್ಲ ರಾತ್ರಿ ನೆನೆಯಿಟ್ಟು ಮುಂಜಾನೆ ಇಡ್ತಾರೆ ಸರ್ ಮತ್ತೆ ಅವ್ರು ಏನಾದ್ರು ಹಾಕೋಕಿನ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಇರ್ತಾರಲ್ಲ ಅವ್ರು ಡಾಕ್ಟರ್ ಕರ್ಕೊಂಡು ತೋರಿಸ್ತೇವೆ ಸರ್ ನಾವು ಈಗ ನೀವು ಮಿಶ್ರ ತಳಿಯ ಆಕಳುಗಳನ್ನ ಸಾಕಿದ್ದೀರಿ ಹೌದು ಸರ್ ಅವು ನಿಮ್ಮ ಭಾಗದ ಹವಾಮಾನಕ್ಕೆ ಬಿಸಿಲಿಗೆ ಮಳೆಗೆ ಹೊಂದಾಣಿಕೆ ಆಗಿದಾವ ಸರ್ ಅವು ಮತ್ತೆ ನಮ್ಗೆ ಹೊಂದಾಣಿಕೆ ಆಗಲ್ಲ ಸರ್ ಪೂರ್ತಿ ಪಕ್ಕ ಜರ್ಸಿ ತಂದ್ರೆ ನಮ್ಗೆ ಇಲ್ಲಿ ಹೊಂದಾಣಿಕೆ ಆಗಲ್ಲ ಸರ್ ಯಾಕಂದ್ರೆ ನಮ್ಮ ಡ್ರೈ ಏರಿಯಾ ಮೇಲಾಗಿ ಕಲ್ಲು ಭೂಮಿ ಸರ್ ಅವು ಪಕ್ಕ ಜರ್ಸಿ ತಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಆಗಲ್ಲ ಅದಕ್ಕೆ ನಮ್ಮ ಮಿಶ್ರ ತಳಿ ಜರ್ಸಿ ಆಕಳ ತಂದು ಅದನ್ನ ನಾವು ಹೊಲದಲ್ಲಿ ಹುಲ್ಲು ಹಾಕಿ ಮೇವು ಅದನ್ನ ಹಾಕಿ ಮತ್ತೆ ಸ್ವಲ್ಪ ಅದ್ರ ಜೊತೆಗೆ ಮೆಕ್ಕೆಜೋಳದ ನುಚ್ಚು ಹೊಡಿಸಿ ಅದನ್ನ ಇಡ್ತೀವಿ ಇಲ್ಲಾಂದ್ರೆ ಫುಡ್ ತಗೊಂಡು ಫುಡ್ ಇಡ್ತೀವಿ ಸರ್ ಹೊಂದಾಣಿಕೆ ಆಗಲ್ಲ ಸರ್ ಈ ಹೈನುಗಾರಿಕೆ ಜೊತೆಗೆ ನೀವು 4 ಎಕರೆಯಲ್ಲಿ ಸೂರ್ಯಕಾಂತಿ ಬೆಳೆಯನ್ನ ಬೆಳೆದಿದ್ರಿ ಈ ಸೂರ್ಯಕಾಂತಿ ಬೆಳೆ ಯಾವಾಗ್ಲಿಂದ ನೀವು ಬೆಳೀತಾ ಇದ್ರಿ ಅಂದ್ರೆ ಹಿಂದಿನಿಂದಲೂ ಈ ಸೂರ್ಯಕಾಂತಿ ಬೆಳೆಯನ್ನ ಬೆಳೆಯೋದು ಇತ್ತ ಅಥವಾ ಇತ್ತೀಚೆಗೆ ಏನಾದ್ರೂ ಇದು ಸ್ವಲ್ಪ ವಾಣಿಜ್ಯ ಬೆಳೆ ಅಂತೇಳಿ ನೀವು ತಗೊಂಡಿದ್ರೆ ಹೇಗೆ ಸರ್ ನಾವು ಈಗ ನಮ್ದು ಪಂಪ್ ಸೆಟ್ ಚಾಲುವಾಗಿ ಈಗ ಒಂದು 18 ವರ್ಷ ಸರ್ 18 ವರ್ಷದಿಂದ ನಾವು ಇದನ್ನ ಮಾಡ್ತಾ ಇದೀವಿ ಸರ್. ಸೂರ್ಯಪಾನ ಹಾಕ್ತಿವಿ, ಸೂರ್ಯಪಾನ ಬೆಳೆ ತಕೊಂಡು ಮತ್ತೆ ಏನೈತಲ್ಲ ಮೆಕ್ಕೆಜೋಳ ಇಡ್ತೀವಿ ಸರ್. 4 ಎಕರೆ ದನಗಳಿಗೆ ಬೇಕಲ್ಲ ಮೆಕ್ಕೆಜೋಳ ಹಾಕಿಂತ ಸರ್. ಮತ್ತೆ ಉಳಿದಂತ 4 ಎಕರೆ ಹಾಕಿರ ಇಲ್ಲ 2 ಎಕರೆ ಹಾಕಿ ಇಲ್ಲ 2 ಎಕರೆ ಶೇಂಗಾರ ಹಾಕ್ತೀವಿ ಸರ್. ಒಟ್ಟಿಗೆ ಬೇಕಲ್ಲ ದನಗಳಿಗೆ, ಮತ್ತೆ ತೊಗರಿ ಹೊಟ್ಟು ಬರ್ತೈತೆ, ಅದಕ್ಕೆ ನಮ್ಗೆ ಉಪಯೋಗ ಆಗ್ತಾರೆ. ಇದನ್ನ ಮಾಡಿವಲ್ಲ ಆ ದನಗಳಿಗೆ ಉಪಯೋಗ ಆಗತ್ತೆ ನಮಗೆ. ಸೂರ್ಯಕಾಂತಿಯನ್ನ ನೀವೇ ಎಣ್ಣೆ ಮಾರಾಟ, ಎಣ್ಣೆ ತಯಾರಿಸಿ ಮಾರಾಟ ಮಾಡುವ ಇಂತಹ ಯಾವ್ದಾದ್ರು ಒಂದು ಮೌಲ್ಯವರ್ಧನೆ ಕ್ರಮಗಳೇನಾದ್ರು ಮಾಡ್ತಾ ಇದೀರಾ? ಇಲ್ಲ ಸರ್, ಆತರ ಏನು ಮಾಡಲ್ಲ. ನಾವು ಮಾರ್ಕೆಟ್ ಹೋಗ್ತೀವಿ ಸರ್, ಮಾರ್ಕೆಟ್ಗೆ ಹಾಕಿ ಅದನ್ನ ಬಂದ ದುಡ್ಡು ತುಂಬ. ಹೇಗೆ ಸಿಗ್ತದೆ ನಿಮ್ಮ ಭಾಗದಲ್ಲಿ ನಿಮ್ಮ ಬೆಲೆ ಸರ್? ಅದು ಮಾರ್ಕೆಟ್ ಹೆಂಗಿರ್ತದೆ ಹಂಗ ಈ ಸರಿ ಏನ ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, ಯಾಕಂದ್ರೆ ಮಾಲ್ ಬಂದಿಲ್ಲ. ಇನ್ನ ಕಳೆದ ಬಾರಿ ಹೇಗಿತ್ತು? ಕಳೆದ ಬಾರಿ ಸರ್ 5 ವರ್ಷದಿಂದ 6 ಸಾವಿರ ತನಕ ಮಾರಿ ಸರ್. ಕ್ವಿಂಟಲ್ ಸರ್ 4 ಎಕರೆಗೆ ಎಷ್ಟು ಇಳುವರಿ ಬರ್ತದೆ ಸರ್? ಎಕರೆಗೆ ಒಂದು ಪ್ಯಾಕೆಟ್ಗೆ 40 ಚೀಲ ಆಗ್ತದೆ ಸರ್. ಎಕರೆಗೆ ಹತ್ರ ಬೆಳಿತೀವಿ ಅದಕ್ಕೆಲ್ಲ. ಮತ್ತೆ ಯಾಕಂದ್ರೆ ನಮ್ಮ ಹೈನುಗಾರಿಕೆ ಮಾಡಿವಲ್ಲ, ಗೊಬ್ಬರ ಜಾಸ್ತಿ, ಅದನ್ನು ಒಂದು ವರ್ಷಕ್ಕೆ 10-11 ಟ್ರ್ಯಾಕ್ಟರ್ ಆಗ್ತದೆ ಗೊಬ್ಬರ. ಎತ್ತಿನ ಬಂತು, ದಂಗು ಬಂತು, ಅಲ್ಲಿ ಹೊಲ್ದಾಗ ಇರೋದು ನಾವು, ಅಲ್ಲೇ ಶೆಡ್ ಮಾಡಿದೀವಿ. ಹಂಗಾಗಿ ನಾವು ಅದರಲ್ಲಿಂದ ಬೆಳಿತೀವಿ. ಮೇಲಾಗಿ ಸ್ವಲ್ಪ ಮೇಲ್ ಗೊಬ್ಬರ, ಸರ್ಕಾರಿ ಗೊಬ್ಬರ ಸ್ವಲ್ಪ ಹಾಕ್ತೀವಿ ಮೇಲೆಗೆ. ಹಂಗಾಗಿ ಅದರಲ್ಲಿಂದ ಸ್ವಲ್ಪ ಲಾಭ ಬರ್ತದೆ. ಈಗ ಸೂರ್ಯಕಾಂತಿ ಒಂದು ಪ್ಯಾಕೆಟ್ ಅಂದ್ರೆ ಎಷ್ಟು ತೂಕ ಇರ್ತದೆ? ಅದು 2 ಕೆಜಿ ಅಲ್ಲ ಸರ್. 2 ಕೆಜಿ ಅಲ್ಲ, ನೀವು ಮಾರಾಟಕ್ಕೆ ಹೋಯ್ತಿರಲ್ವಾ? ಅದಾ ಸರ್, ಅದು ನಾವು ತುಂಬಿದಂಗ ಇರ್ತದೆ ಸರ್. ನಾವು ಚೀಲಕ್ಕೆ ಬೇಸಿ ಒತ್ತಿ ಬೇಸಿನಿಂದ ಬಸ್ತಿಂದ್ರೆ ಒಂದು 50 ಮೇಲೆ 60-70 ತನಕ ಬರ್ತಾರ. ಮತ್ತೆ ಆಳ್ತಿ ತುಂಬಿದ್ರೆ 50 ಕೆಜಿ 60 ಕೆಜಿ ಬರ್ತಾರ. ನಾವು ತುಂಬಿದ್ದು ಎ ಪಿ ಎಂ ಸಿ ಕೊಡ್ತೀರಾ ನೀವು ಸೂರ್ಯಕಾಂತಿ ಮಾರಾಟ? ಎ ಪಿ ಎಂ ಸಿ ಇಲ್ಲ ಸರ್, ಮತ್ತೆ ಇವ್ರಿಗೆ ಇವ್ರತಾರಲ್ಲ ಅಂಗಡಿಯಾರ ದಲಾಲ್ ಅಂಗಡಿಯಾರ ಅವ್ರಿಗೆ ಕೊಡ್ತಾರೆ ಸರ್. ತೊಗರಿ ಒಂದನೆ ಇತ್ತಲ್ಲ ಎ ಪಿ ಎಂ ಸಿ ನಲ್ಲಿ ಅವರ ಗೌರ್ಮೆಂಟ್ ಅಲ್ಲಿ ಖರೀದಿ ಮಾಡ್ತಾರೆ ಸರ್. ಈಗ ಮೆಹಬೂಬ್ ಸರ್, ಏನೇ ಕೃಷಿ ಮಾಡಲಿ, ಅಂಗೀಕಾರಕ್ಕೆ ಮಾಡಲಿ, ಹಣಕಾಸು ತುಂಬ ಆಗುತ್ತೆ, ಏನೋ ಯಾವುದೋ ಖರ್ಚು ಬರ್ತಾನೆ ಇರ್ತವೆ, ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ನೀವು ಸರ್? ಮತ್ತೆ ನಾವು ಇದನ್ನೆಲ್ಲ ಮಾಡ್ಕೊಂಡಿಲ್ಲ, ಹಾಕೋದು ಮಾಡ್ಕೊಂಡು ಮೇಲೆ ಜೊತೆಗೆ ಮತ್ತೆ ಹೊಲದ ವ್ಯವಸಾಯ ಮಾಡ್ಕೊಂಡು ಅದರಲ್ಲಿಂದ ಬರ್ತದೆ. ಮೇಲಾಗಿ ಮತ್ತೆ ನಾವು ಇದು ಆಟೋನು ಮಾಡ್ಕೊಂಡಿವಲ್ಲ, ಹಂಗಾಗಿ ಮಕ್ಕಳಿಗೆ ಓದ್ಸಾಕ ಮತ್ತೆ ಅದರಲ್ಲಿಂದ ನಾವು ಹೆಲ್ಪ್ ಮಾಡ್ಕೊಂತೀವಿ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? 3 ಇದ್ದಾರೆ ಸರ್. 3 ಮಕ್ಕಳಿದ್ದಾರೆ ಸರ್. ಏನೇನು ಓದ್ತಾ ಇದಾರೆ ಮಕ್ಕಳು ಸರ್? ಒಬ್ರು ಸೈನ್ಸ್ ಮಾಡಿದ್ದಾರೆ, ಹಿರಿಯ ಹೆಣ್ಮಗಳು. ಈ ವರ್ಷ 12ನೇ ಕ್ಲಾಸ್ ಮುಗಿಯುತ್ತೆ, 98% ಆಗಿತ್ತು ಅವ್ರದ್ದು. ಮತ್ತೆ ಈ ಬಾರಿ ಪರೀಕ್ಷೆ ಅಂತ ಪಾಸ್ ಆದ್ರಲ್ವಾ? ಹಾ, ಅದೇ ಸರ್. ಮತ್ತೆ ಅವ್ರು ಬೋರ್ಡಿಗೆ ಇತ್ತಾರೆ ಸರ್, 10ನೇ ಕ್ಲಾಸಿಗೆ. ಕುದುರಮೂರ್ತಿ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಬಸ್ಸಿದ್ದೆ. ಅವ್ರಿಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಸರ್. ಅದನ್ನು ನಾವು ಬಂದಂತ ದುಡ್ಡಿನಲ್ಲಿ ಅವ್ರಿಗೆ ಓದ್ಸಕತ್ತಿ. ಈ ವರ್ಷ 3 ಸರ್, ಮತ್ತೆ ಡಿಗ್ರಿ ಇಲ್ಲ ರಸೋಗ ಸರ್. ರೈತರು ಅಂದ್ರೆ ಸಾಮಾನ್ಯವಾಗಿ ಸಾಲ ಸೋಲ ಜಾಸ್ತಿ ಮಾಡ್ಕೊಳ್ತಾರೆ ಅಂತ. ಮೆಹಬೂಬ್ ಸಾಹಬ್ ಅವ್ರ ಕುಟುಂಬ ಹೇಗಿದೆ ಸರ್? ನಾವು ಮತ್ತೆ ಇದ್ದೊಟ್ರಾಗ ಮಾಡ್ಕೊಂಡು ಸಾಲ ಅಂದ್ರೆ ಮಾಡಿಲ್ಲ ಸರ್. ನಾವು ಬಂದಂತ ಮತ್ತೆ ಎಲ್ಲ ಓಟ್ ಮಾಡ್ಕೊಂಡಿವಲ್ಲ, ಹೈನುಗಾರಿಕೆ ಮತ್ತೆ ತಿಂಗಳ ಒಂದು 10ರಿಂದ 12 ಸಾವಿರ ಹಿಂಗೆ ಬರುತ್ತೆ ಸರ್. ಮತ್ತೆ ಅದು ಇದು ಊರು ಸರ್ಕಾರದವರು ಲೀಟ್ರಿಗೆ 5 ರೂಪಾಯಿ ಹಾಕ್ತಾರೆ ಸರ್ ನಮಗೆ ಪ್ರೋತ್ಸಾಹ. ಅದು 3 ತಿಂಗಳಿಗೆ 2 ತಿಂಗಳು ಬರುತ್ತೆ, ಅದನ್ನು ದುಡ್ಡು ನಾವು ಯೂಸ್ ಮಾಡ್ಕೊಂತೀವಿ. ಮತ್ತೆ ಇದು ನಮ್ಮ ಆಟೋದು ಎಂತೆಲ್ಲ ಅಂದ್ರೆ ನಾನು 1 ತಿಂಗಳಿಗೆ 10,000 ರೂಪಾಯಿ ಬಿಟ್ಟಿನಿ ಸರ್ ಆಟೋದಾಗ. ಅದೋಸ್ಕರ 1 ತಿಂಗಳಿಗೆ 20,000 ರೂಪಾಯಿ ನಾನು ಕಲೆಕ್ಷನ್ ಐತೆ ಸರ್, ಹೊಲದ ಬಿಟ್ಟು ವ್ಯವಸಾಯ ಬಿಟ್ಟು. ದುಡಿಬೇಕು ಅಂದ್ರೆ ಏನ್ ಬೇಕಾದ್ರೆ ಕೆಲಸಗಳಿದಾವೆ. ಹೌದು ಸರ್, ಮಾಡಬಹುದು. ಅದಕ್ಕೆ ಮೆಹಬೂಬ್ ಸಾಹಬ್ ಅವರ ಜೀವನ ಒಂದು ಉದಾಹರಣೆ. ಹೌದು ಸರ್, ಈ ಕಡೆ ಕೃಷಿ ಮಾಡ್ತೀರಿ, ಆಟೋ ಇದೆ, ಹೈನುಗಾರಿಕೆ ಇದೆ. ಹೌದು ಸರ್. ಮತ್ತೆ ನೀವು ಒಬ್ಬರೇ ಚಿಲಿ? ಒಬ್ಬರೇ ಸರ್, ಹೆಣ್ಮಕ್ಳು ನಾವೇ ಸರ್. ಹೆಣ್ಮಕ್ಳು ಮನೆ ಕೆಲಸ ಅದು ಇದು ಎಲ್ಲೂ ಮಾಡ್ತಾರೆ. ಆದ್ರೆ ಅವರ ಗ್ರೇಟ್ ಸರ್, ಅವರು ಗ್ರೇಟು, ನೀವು ಗ್ರೇಟು. ಯಾಕಂದ್ರೆ ಒಂದ್ ಕಡೆಗೆ ಕೃಷಿ ಕೆಲಸಗಳ ಕಡೆಗೂ ನಿಮ್ಮ ಚಿತ್ತ ಗಮನ ಹರಿಸ್ಬೇಕು. ಹೌದು ಸರ್. ಹೌದಾ? ಅಲ್ಲಿ ಏನೋ ಬೇಕು, ಬೀಜ ತರೋದಾಗಿರ್ಬೋದು, ಗೊಬ್ಬರ ತರೋದಾಗಿರ್ಬೋದು, ಬೆಳೆ ಹೆಂಗಿದೆ ಅಂತ ನೋಡೋದಾಗಿರ್ಬೋದು, ನೀರು ಹರಿಸೋದಾಗಿರ್ಬೋದು, ಜೊತೆಗೆ ಆಟೋ ಇಟ್ಕೊಂಡು ಬೆಳಗ್ಗೆ ಲೇಬರ್ ಗಳನ್ನ ಬಿಟ್ಟು ಬರೋದು, ಸಂಜೆ ಕರ್ಕೊಂಡು ಬರೋದು. ಹೌದು ಸರ್. ಮತ್ತೆ ಯಾವ್ದಾದ್ರು ಬಾಡಿಗೆಗಳು ಬಂದ್ರು ಹೋಗ್ತೀವಿ ಸರ್. ಅಂದ್ರೆ ಇಷ್ಟೆಲ್ಲ ಕೆಲಸಗಳನ್ನ ಹೆಣ್ಮಕ್ಳು ಮೇಂಟೈನ್ ಮಾಡ್ತಾರೆ ಸರ್. ನಾನು ಮತ್ತೆ ಬೆಳಿಗ್ಗೆ 8 ಗಂಟೆಲಿಂದ ಇಟ್ಕೊಂಡು ಮಾಡ್ಕೊಂಡಿರ್ತೀನಿ ಮುಂಜಾನೆ. ಅವೆಲ್ಲ ಕಸ ಪಸ ಬರೋದು ಐನ ಎಲ್ಲ ಹಾಕಿ ಮತ್ತೆ ಸಾಯಂಕಾಲ ಮತ್ತೆ ಮನೆಗೆ ಬಂದ್ಬಿಡ್ತು. ಮತ್ತೆ ಸಾಯಂಕಾಲ ಹೋಗಿ ಮೇಲೆ ಡೈರಿ ಹಾಲು ಹಾಕ್ತಾನ್ರಿ. ಅಂದ್ರೆ ಒಬ್ಬ ಹುಡುಗ ಅದನ್ರಿ, ಸಣ್ಣ ಹುಡುಗ ಇಲ್ಲಿ ಓದ್ತದ, ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ. ಆ ಹುಡುಗ ಸರ್ ಮೇಂಟೈನ್ ಮಾಡ್ತಾನೆ. ಇಮಾಂಬಿ ಸರ್. ಇಮಾಂಬಿ ಅವರು, ಅವ್ರದ್ದು ಯಾವ ಹುಡುಗ ಸರ್? ಅವ್ರದ್ದು ಆರಾಳ ಅಂತ ಸರ್. ಅವರು ಶ್ರಮಜೀವಿಗಳು, ಫುಲ್ ಶ್ರಮಜೀವಿ, ಶ್ರಮಜೀವಿ ಇಬ್ರು ಶ್ರಮಜೀವಿ ಸರ್. 1 ರೂಪಾಯಿ 1 ಎಂಟಣೆ ಇಬ್ರಿಗೆ ಯಾವ ಮಕ್ಕಳಾದ್ರೂ ಖರ್ಚು ಮಾಡಲ್ಲ, ನಾನು ಮಾಡಲ್ಲ ಸರ್. ನೀವು ಏನೇನು 1 ರೂಪಾಯಿ ಒಂದು ವೆಚ್ಚಗಳು ಮೆಹಬೂಬ್ ಸಾಹೇಬ್ ಏನೇನಿಲ್ಲ ಸರ್. ಮೆಹಬೂಬ್ ಸಾಹ್ ಅವ್ರಿಗೆ ಯಾವ್ದು ಹವ್ಯಾಸಗಳಿಲ್ಲ? ಯಾವ್ಯಾವಿಲ್ಲ ಸರ್. ಒಂದು ಬಿಟ್ಟ ಮೇಲೆ ಬೇರೆ ಊಟ ಒಂದು ಬಿಟ್ಟರೆ ಏನೇನಿಲ್ಲ ಇಬ್ಬರಿಗೆ, ಅವ್ರ ಹೆಣ್ಮಕ್ಳಿಗೆ ನಮ್ಗೆ ಇಬ್ಬರಿಗೆ. ಹಾಗಾಗಿ ಕುಟುಂಬದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ. ಹೌದು ಸರ್. ಹೌದು ಸರ್. ಒಂದು ಜವಾಬ್ದಾರಿ ಅಥವಾ ಪೋಷಕ ಸ್ಥಾನದಲ್ಲಿ. ಹೌದು ಸರ್. ಹೌದು ಸರ್. ಮುಂದಿನ ಕನಸುಗಳೇನು ನಿಮಗೆ? ಕನಸುಗಳು ಮಕ್ಳು ಶಾಣರಾಯ ಸ್ವಲ್ಪ ಯಾವ್ದಾರ ಒಂದು ಜಾಬ್ ಮೇಲೆ ಇದ್ರೆ ಅದೇ ಒಂದು ಕನಸು ಸರ್ ನಮ್ಗೆ. ಯಾಕಂದ್ರ ಈಗ ನಾವೆಲ್ಲ ಕಷ್ಟಪಟ್ಟು ಬಹಳ ಎಲ್ಲಿ ಬೇಕಲ್ಲ ದುಡ್ದು ಏನೇನೋ ಬಹಳ ಮಾಡಿಬಿಟ್ಟು ದುಡ್ಡು ತ್ಯಾಗ ಮಾಡಿ ಸರ. ಮತ್ತೆ ನಮ್ಮ ಅಣ್ಣವ್ರ ಜೊತೆ ಒಂದು ವಿಚಾರದಲ್ಲಿ ಬೆಂಗಳೂರಲ್ಲಿ ನೌಕರಿ ಮಾಡ್ತಾರೆ ಸರ್. ಅವರು ಒಂದು ಓದಿದ್ರು, ಓದಿದ್ಮೇಲೆ ಅವಾಗ ಯಾಕಂದ್ರ ಅವ್ರಿಗೆ ನೌಕರಿ ಬರಲಿಲ್ಲ, ಹಂಗಾಗಿ ಆ ಮಟ್ಟಕ್ಕೆ ನಾವು ಬಹಳ ಶ್ರಮ ಪಟ್ಟು ಏನೋ ಒಂದು ಅವ್ರಿಗೆ ನೌಕರಿ ಕೊಡಿಸಿ ಈ ಒಂದು ಸ್ನಾನದ ಸರ್ ನನ್ನ ನೆನೆಸಿ ಊಟ ಮಾಡ್ತೀವಿ ಸರ್. 45,000 ಪಗಾರ ಸರ್ ಅವ್ರಿಗೆ ಒಂದು ತಿಂಗಳು ಸರ. ಈಗ ಸ್ವಲ್ಪ ಚೆನ್ನಾಗಿ ಜೀವನ ನಡೀತಿ ಸರ್, ಅವ್ರ ಮಕ್ಕಳು ಓದ್ತಾ ಇದಾರೆ. ಸೊ ಈಗ ನೀವು ಬಹಳ ಮುಖ್ಯವಾಗಿ ನನಗೆ ಖುಷಿಯಾಗಿರೋದು ಏನಂದ್ರೆ, ಮೆಹಬೂಬ್ ಸಾಬ್ ಅವರು ತುಂಬಾ ಕಮಿಟ್ ಆಗಿ ಕೃಷಿಯನ್ನು ಮಾಡ್ತಾರೆ, ಕುಟುಂಬವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ, ಕಷ್ಟ ಜೀವಿಗಳು ಇದೆಲ್ಲ. ನಿಮ್ಮ ಹಾಗೆ ಇವತ್ತು ಕೃಷಿಯನ್ನ ಮಾಡಬೇಕು ಅಂತಕ್ಕಂತಹ ಯಾರಾದರೂ ಮುಂದೆ ಬಂದರೆ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ ನೀವು? ನಾವು ಇದೇ ಥರ ಹೇಳಿದ್ವಿ ಸರ್, ಈ ಥರ ಮಾಡ್ರಿ, ಪುಂಸಿಟ್ಟು ಅವ್ರ ಹೊಲ ಭೂಮಿ ಏನಿರುತ್ತೆ ಅಂದ್ರೆ ಈ ಥರ ಮಾಡ್ರಿ, ಈ ಥರ ಅನುಕೂಲ ಮಾಡ್ಕಿರಿ, ಜಾಗಳ ಮಾಡ್ಕಿರಿ, ಎಲ್ಲ ಮಂದಿ ಹೇಳ್ತಾ ಇದ್ದೀನಿ ಸರ್ ನಾನು. ನಮಗೆ ಲಾಭ ಆಗಿದೆ, ನೀವು ಲಾಭ ತಗೋರಿ ಅಂತ ಹೇಳ್ತೀನಿ ಸರ್ ಅವ್ರಿಗೆ. ಭೂಮಿ ಇದ್ರ ಪಂಪ್ಸೆಟ್ ಇದ್ರ, ನಾವು ನೀರ್ ಅಂದ್ರೆ ನೀರ್ ಹಾಸಂಗ ಸರ್, ಸಿಂಪ್ಲರ್ ಪೈಪ್ ಇರ್ತಾವಲ್ಲ ಅದನ್ನ ಹಾಕಿ ಹೋಗ್ಬಿಟ್ಟಿರ್ತೀನಿ ಸರ್. ಅವ್ರ ಹೆಣ್ಮಕ್ಳು ಆಟ ನಾನು ಅದ ತೊಯ್ದ್ಮ್ಯಾಗ ಸ್ವಲ್ಪ ತೆಗೆದಾಕ್ತಾರೆ, ಮತ್ತೆ ಆಟ ಮೇಂಟೈನ್ ಮಾಡ್ಕೊಂತಾರೆ ಸರ್ ಅವ್ರು. ಹನಿ ನೀರಾವರಿ ಪದ್ಧತಿ ಹನಿ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಸರ್, ಅದನ್ನ ಏನೆಲ್ಲ ಒಂದ್ ಸಲ ಹಾಕಿರ್ತೀವಿ, ಮತ್ತೆ ನೆಕ್ಸ್ಟ್ ಕರೆಂಟ್ ಹೋದ್ ಬಂದ್ಮೇಲೆ ಮತ್ತೆ ಬಂದ್ ಮಾಡಿ ಮತ್ತೆ ಬೇರೆ ಕಡೆಗೆ ಹಾಕಿಬಿಡ್ತಾರ, ಒಂದ್ ಎಕರೆ ಎರಡು ಎಕರೆ ಹೋಗ್ಬಿಡ್ತೈತೆ ಒಂದ್ ದಿವಸಕ್ಕೆ. ನೀರಿನ ಮಿತ ಬಳಕೆ ಸಹಿತ ಇದೆ. ಆಯ್ತು ಸರ್. ಸರ್ಕಾರದಿಂದ ನಿಮ್ಮ ಕೃಷಿಗೆ ಏನೇನು ಸೌಲಭ್ಯಗಳನ್ನು ತಗೊಂಡಿದೆ? ಸರ್ಕಾರದಿಂದ ನಾವು ಏನು ಹನಿ ನೀರಾವರಿ ಏನು ತಗೊಂಡಿಲ್ಲ ಸರ್, ಇದೊಂದು ತಗೊಂಡಿವಿ ನೋಡ್ರಿ, ಇದು ಸ್ಪ್ರಿಂಕ್ಲರ್ ಅಂತ ಹೇಳಿದ್ದಲ್ಲ ಅದನ್ನ ಸರ್ಕಾರದಿಂದ ನಮ್ಗೆ ಬಂದ ಸರ್. ಮತ್ತೆ 5 ರೂಪಾಯಿ ಲೀಟರ್ಗೆ 5 ರೂಪಾಯಿ ಗೌರ್ಮೆಂಟ್ ನೀರು, ಅದೊಂದು ಹಾಕ್ತಾರೆ ಸರ್ ಸರ್ಕಾರದಿಂದ. ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಲೋನ್ ತಗೊಂಡಿದ್ವಿ, ಅವಾಗೆಲ್ಲ ಮನ್ನಾ ಅದು ಸರ್, ಮತ್ತೆ ಲೋನ್ ನಂತರ ಮಾಡಿಲ್ಲ. ಒಳ್ಳೇದು ಮೆಹಬೂಬ್ ಸಾಬ್, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಶ್ರೀ ಮೆಹಬೂಬ್ ಸಾಬ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಇನ್ನು ಹವಾಮಾನ ವರದಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಮಗೆ ಈಗ ಮುಂಗಾರು ಹಂಗಾಮ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಈಗ ಹಿಂಗಾರಿನ ಹಂಗಾಮಿನಲ್ಲಿ ನಾವು ಇನ್ನೇನು ಒಂದೆರಡು ದಿವಸದಲ್ಲಿ ನಮಗೆ ಹಿಂಗಾರಿನ ಮಳೆ ಪ್ರಾರಂಭ ಆಗ್ತೈತೆ. ಸೊ ಈ ಒಂದು ಕಳೆದ ಮುಂಗಾರಿನಲ್ಲಿ ನಮಗೆ ಒಳ್ಳೆ ಮಳೆ ಆಯ್ತು, ಒಳ್ಳೆ ಬೆಳೆಗಳಿದಾವೆ. ಮುಂದಿನ ಒಂದು ಹಿಂಗಾರು ಮಳೆ ಯಾವ ತರ ಇರ್ತೈತಪ್ಪ ಅಂತ ನೋಡ್ಬೇಕಾದ್ರೆ, ಬಟ್ ಈ ಹಿಂಗಾರು ಮಳೆ ಈಗ ಪ್ರಾರಂಭ ಯಾವ ತರ ಆಗ್ತೈತೆ ಅಂದ್ರೆ ತುಂಬಾ ಚುರುಕಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಇನ್ನೂ 2-3 ದಿವಸ ನಮಗೆ ಹಿಂಗಾರಿನ ಮಳೆ ಸುಮಾರು ಸಾಧಾರಣದಿಂದ ಮಧ್ಯಮದವರೆಗೆ ಈ ಜಿಲ್ಲೆಯಾದ್ಯಂತ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಸೊ ರೈತ ಬಾಂಧವರು ಅದಕ್ಕನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಆಮೇಲೆ ಮುಖ್ಯವಾಗಿ ಏನು ಹೇಳ್ಬೇಕಂತಂದ್ರೆ, ನೀರು ನಿಲ್ಲದಂತೆ ಸೊ ಬಸಿವಿ ಗಾಲಿವಿಗೆ ಮಾಡಿ ಹೊರಗೆ ಹಾಕ್ರಿ. ಆಮೇಲೆ ಜಾಸ್ತಿ ಈಗ ಮೋಡ ಕವಿದ ವಾತಾವರಣ, ಸ್ವಲ್ಪ ತುಂತುರು ಮಳೆ ಇದ್ರೂ ಸಹ ನಮ್ಗೇನಾಗತ್ತೆ, ಕೀಟನಾಶಕಗಳಲ್ಲಿ ಈ ರೋಗನಾಶಕನ ಸಿಂಪರಣೆ ಮಾಡೋದು ಕಷ್ಟ ಆಗತೈತೆ. ಸೊ ಆದ್ದರಿಂದ ಎಲ್ಲಾದರೂ ಆಕಾಶ ಸ್ವಚ್ಛವಾಗಿತ್ತಂತಂದ್ರೆ ಅವಾಗ ಮಾತ್ರ ಸಿಂಪರಣೆ ಮಾಡ್ರಿ, ಇಲ್ಲಾಂದ್ರೆ ಇನ್ನೂ 2-3 ದಿವಸ ಸಿಂಪರಣೆ ಕಾರ್ಯಕ್ರಮವನ್ನು ಮುಂದೂಡಿದರೆ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಈಗ ನಾವು ಮೆಕ್ಕೆಜೋಳದಲ್ಲಿ ಈ ಮಳೆ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆಯ ಬೆಳೆ ಇರುವುದರಿಂದ ನಾವು ಮೇಲು ಗೊಬ್ಬರ ಕೊಡ್ಬೇಕಾಗತ್ತೆ ಇವಾಗ. ಸೊ ಅದ್ ಎಷ್ಟಪ್ಪ ಅಂತಂದ್ರೆ ಎಕರೆಗೆ 25 ಕೆಜಿ ನಾವು ಯೂರಿಯಾ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಸಿಂಪರಣೆ ಮಾಡ್ತಿದ್ರೆ ನಾವು 1% ಯೂರಿಯಾ ಸಿಂಪರಣೆ ಮಾಡ್ಬೇಕಂತ ಹೇಳ್ತೀವಿ. ಹಾಗೇನೆ ಈಗ ಗೋವಿನ ಜೋಳದಲ್ಲಿ ಅಂದ್ರೆ ಮೆಕ್ಕೆಜೋಳದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಸೈನಿಕ ಹುಳುವಿನ ಬಾಧೆ ಹೆಚ್ಚು ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಂತೆ ನಾವು ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನ ಅಳವಡಿಸಬೇಕು ಮತ್ತು 0.3 ಗ್ರಾಂ ಎಂಎಂಎಕ್ಟಿನ್ ಬೆಂಜೆಟ್ 5 SG ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಹತ್ತಿಗೆ ಬಂದ್ರೆ ಹತ್ತಿಯಲ್ಲಿ ಏನಾಗುತ್ತೆ, ಇತ್ತಿತ್ತಲಾಗಿ ಸ್ವಲ್ಪ 1 ವಾರದಿಂದ ಏನಾಗುತ್ತೆ, ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗ ಕಂಡು ಬರ್ತಾ ಇದೆ. ಸೊ ಅದು ಯಾಕೆ ಬರ್ತೈತಂದ್ರೆ ಥ್ರಿಪ್ಸ್ ನುಸಿ ಜಾಸ್ತಿ ಆಗೋದ್ರಿಂದ ಈ ಒಂದು ನಂಜಾಣು ರೋಗ ಬರುವ ಸಾಧ್ಯತೆಗಳಿರ್ತವೆ. ಆಮೇಲೆ ಎಲ್ಲ ಈಗ ಆಲ್ಮೋಸ್ಟ್ ಬಂದಿದೆ ಇದು. ಸೊ ಅದಕ್ಕೆ ಕಂಟ್ರೋಲ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1 ಮಿಲಿಲೀಟರ್ ಪೆರಿಪ್ರೋಕ್ಸಿಫೆನ್ ಅಂತ ಸಿಗುತ್ತೆ, ಆಮೇಲೆ ಡೈಪೆಂಥುರಾನ್, ಸೊ ಇವೆರಡು ಮಿಕ್ಸ್ ಇರೋದೊಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಅನ್ನ ತಾವು ಸಿಂಪರಣೆ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ 0.5 ಮಿಲಿಲೀಟರ್ ಥೈಮೆಥಾಕ್ಸಾಮ್ ಅಂತ ಹೇಳ್ತೀವಿ. ಸೊ ಇದನ್ನ ಸಹ ತಾವು